ದುಡ್ಡು ಕೆಟ್ಟದ್ದು ನೋಡೋಣ. ಪುಸ್ತಕ ಮಾರಾಟ ಹೋರಾಟ 1999 ಪುಸ್ತಕದ 17ನೇ ಅಧ್ಯಾಯ. ಮೂಲದಲ್ಲಿ ರಸಪ್ರಸಂಗಗಳಿಗೆ ಜೊತೆಗೊಟ್ಟ ಪುಸ್ತಕ ಮಾರಾಟದ್ದೇ ಕೆಲವು ಬಿಡಿ ಪ್ರಸಂಗಗಳು. ಹೀಗೊಂದು ಪುಸ್ತಕ ಅಪಹರಣ ಪ್ರಸಂಗ. ಡಾಕ್ಟರ್ ರಮಾಪತಿ ನನಗೆ ಮಿತ್ರ, ಚಿತ್ರಗ್ರಾಹಿ ಮೂಲಕ ಪರಿಚಯಕ್ಕೆ ಸಿಕ್ಕವರು. ಆದರೆ ಈತ ತನ್ನ ನಯವಾದ ಮಾತು, ವಿಸ್ತಾರವಾದ ಪುಸ್ತಕಾಸಕ್ತಿಗಳಿಂದ ಬೇಗ ಆತ್ಮೀಯರಾಗಿದ್ದರು. ಅವರು ಬಂದಾಗೆಲ್ಲ ಅದು ಇದು ಮಾತಾಡುತ್ತಾ ಅರ್ಧ ಮುಕ್ಕಾಲು ಗಂಟೆ ಅಂಗಡಿಯೆಲ್ಲ ಓಡಾಡಿ ಏನಾದರೂ ಸಣ್ಣ ಪುಟ್ಟ ಪುಸ್ತಕ ಕೊಂಡು ಹೋಗುತ್ತಿದ್ದರು. ನಾನು ಕೆಲಸ ಮಾಡುತ್ತಾ ಕುಳಿತಲ್ಲಿಂದಲೇ ಹಗುರವಾಗಿ ಅವರ ಮಾತಿಗೆ ಸೇರಿಕೊಳ್ಳುತ್ತಿದ್ದೆ. ಒಂದು ದಿನ ಅವರು ಹೋದ ಮೇಲೆ ನನ್ನ ಸಹಾಯಕ ಅನುಮಾನಿಸುತ್ತಲೇ ಅವರ ಬಗ್ಗೆ ಅಪಸ್ವರ ತೆಗೆದ. ನಾನು ಕೆದಕಿ ಕೇಳಿದ ಮೇಲೆ, ಡಾಕ್ಟರ್ ಪುಸ್ತಕ ಕದೀತಾರೋ ಅಂತ ಸಂಶಯ ತೋಡಿಕೊಂಡ. ನನಗೆ ನಂಬಿಕೆ ಬರಲಿಲ್ಲ. ಆದರೆ ಸಹಾಯಕನ ಮಾತು ಖಂಡಿತ ತಳ್ಳಿ ಹಾಕುವಂಥದ್ದಲ್ಲ ಅನ್ನಿಸಿ, ಇನ್ನೊಮ್ಮೆ ಅವರು ಕದ್ದ ಸಂಶಯ ಬಂದಾಗ ನನಗೆ ತಿಳಿಸು, ತನಿಖೆಯ ಅಪ್ರಿಯ ಕೆಲಸ ನಾನೇ ಮಾಡುತ್ತೇನೆ ಎಂದೆ. ಎರಡು ದಿನ ಕಳೆದು ರಮಾಪತಿ ಬಂದರು. ಸ್ಕೂಟರ್ ರಿಪೇರಿಗಿಟ್ಟು ಸ್ವಲ್ಪ ಸಮಯ ಕಳೆಯಲು ಬಂದದ್ದೆಂದು ಹೇಳಿದರು. ಎಂದಿನಂತೆ ಹರಟುತ್ತಾ ಕಪಾಟುಗಳ ಮರೆಯಲ್ಲಿ ಓಡಾಡಿಕೊಂಡಿದ್ದರು. ನಾನು ಎಂದಿನಂತೆ ನನ್ನ ಕೆಲಸದಲ್ಲಿ ತಲ್ಲೀನನಾಗಿದ್ದೆ. ಓರೆ ಕಣ್ಣಿನಲ್ಲಿ ಸಹಾಯಕನನ್ನು ನೋಡಿಕೊಳ್ಳುತ್ತಾ ಅಪಾಯದ ಸೂಚನೆಯನ್ನು ಆತಂಕಿತ ಹೃದಯದಲ್ಲಿ ಕಾದಿದ್ದೆ. 10 ಮಿನಿಟು ಕಳೆದು ಸಹಾಯಕನಿಂದ ಸ್ಪಷ್ಟ ಸೂಚನೆ ಬಂತು. ನಾನು ಸೀದಾ ರಮಾಪತಿ ಇದ್ದಲ್ಲಿಗೆ ಹೋಗಿ, ಎಲ್ಲಿ ಶರ್ಟ್ ಎತ್ತಿ ಎಂದೆ. ಆತನ ಮುಖ ಒಮ್ಮೆಲೆ ಕಪ್ಪಿಟ್ಟಿತು. ಸಾರಿ ಸಾರಿ ಎಂದು ಬಡಬಡಿಸುತ್ತಾ ಸೊಂಟಪಟ್ಟಿಯ ಒಳಗೆ ಅರ್ಧಕ್ಕೆ ಮಡಚಿ ತುರುಕಿದ್ದ ಆ ಕಾಲಕ್ಕೆ ದೊಡ್ಡ ಬೆಲೆಯ ದೊಡ್ಡ ಪುಸ್ತಕವೊಂದನ್ನು ತೆಗೆದುಕೊಟ್ಟ. ನನಗೆ ಕೋಪ, ಜಿಗುಪ್ಸೆ, ನಿರಾಶೆ ಮುಂತಾದ ಭಾವ ಮಿಶ್ರಣದಲ್ಲಿ ಮೈ ನಡುಗುತ್ತಿತ್ತು. ಒಮ್ಮೆ ಮಾತೇ ಬರಲಿಲ್ಲ. ಮತ್ತೆ ಗಟ್ಟಿಯಾಗಿ ಹೇಳಿದೆ, ಛೇ, ನಮ್ಮ ಸ್ನೇಹವೆಲ್ಲ ಈ ದರಿದ್ರ ಕಳ್ಳತನಕ್ಕೆ ಬೇಕಾಯಿತಲ್ಲ. ಡಾಕ್ಟರು, ಹೆಂಡತಿ ಮಕ್ಕಳಿರುವ ಜವಾಬ್ದಾರಿವಂತರು ಎಂಬೆಲ್ಲ ಗೌರವ ಭಾವದೊಡನೆ ನಿಮಗೆ ಸದರ ಕೊಟ್ಟದ್ದಕ್ಕೆ ನನ್ನ ಬಗ್ಗೆ ನನಗೇ ಹೇಸಿಗೆಯಾಗುತ್ತಿದೆ. ಇನ್ನು ಇಲ್ಲಿ ಬರುವ ಎಷ್ಟೋ ಮುಗ್ಧ ಮಿತ್ರರನ್ನು ಅನಾವಶ್ಯಕವಾಗಿ ಕಳ್ಳರಿರಬಹುದೇ ಎಂದು ಸಂಶಯಿಸುವಂತೆ ನನ್ನ ಮನಸ್ಸನ್ನೇ ಹಾಳು ಮಾಡಿದಿರಿ. ನಿಮ್ಮ ಹಳೆ ಪಾಪಗಳ ಪಟ್ಟಿ, ಕ್ಷಮಾಯಾಚನೆ ಒಂದೂ ನನಗೆ ಬೇಡ. ಒಮ್ಮೆ ಇಲ್ಲಿಂದ ತೊಲಗಿ ಹೋಗಿ. ತಿರುಗಿ ಎಂದೂ ಇತ್ತ ತಲೆ ಹಾಕಬೇಡಿ. ನಿಮ್ಮ ಮರ್ಯಾದೆ ಕೆಟ್ಟ ಜೀವನಕ್ಕೆ ಇನ್ನೆಲ್ಲಾದರೂ ಹಾಳಾಗಿ ಹೋಗಿ. ಗೆಟ್ ಔಟ್ ಎಂದು ಬೊಬ್ಬೆಯೇ ಹಾಕಿದ್ದೆ. ಗೆಳೆಯ ಚಿತ್ರಗ್ರಾಹಿಗೆ ಕೂಡಲೇ ಫೋನ್ ಮಾಡಿ ವಿವರ ತಿಳಿಸಿದೆ. ಅವರ ಸ್ಟುಡಿಯೋ ಪಕ್ಕದಲ್ಲೇ ರಮಾಪತಿಯ ಅಣ್ಣ ವಕೀಲರ ಕಚೇರಿ ಇತ್ತು. ಅವರಿಗೂ ಈ ಸೋದರನ ಸಾಹಸ ತಿಳಿಸಲು ಸೂಚಿಸಿದೆ. ಆದರೆ ಚಿತ್ರಗ್ರಾಹಿ ಕರುಣಾಮಯಿ. ಆ ಸೋದರರೊಳಗೆ ಈಗಾಗಲೇ ನಡೆದಿರುವ ಪಾಲುಪಟ್ಟಿಯ ವ್ಯಾಜ್ಯದ ಕುರಿತು ನನಗೆ ತಿಳಿಸಿದರು. ಇನ್ನು ಇದೆಲ್ಲಾದರೂ ಸಾರ್ವಜನಿಕವಾದರೆ ರಮಾಪತಿ ಆತ್ಮಹತ್ಯೆ ಮಾಡಿಕೊಂಡರು ಎಂದರು. ಅಷ್ಟು ದೊಡ್ಡ ಶಿಕ್ಷೆ ವಿಧಿಸಲು ನನಗೂ ಮನಸ್ಸಾಗದೆ ನಾನದನ್ನು ಅಲ್ಲಿಗೇ ಮರೆತು ಬಿಟ್ಟೆ. ಹಾಗಾಗಿ ಇಲ್ಲಿ ಬಳಸಿದ ಹೆಸರಾದರೂ ನಿಜನಾಮಗಳಲ್ಲ ಎಂದು ಪ್ರತ್ಯೇಕ ಹೇಳಬೇಕೇ? ವ್ಯಾಪಾರಿ ಬುದ್ಧಿ. ಆನಂದ ಕುಮಾರ ಬೆಳವಾಡಿ ಆಗಿನ್ನೂ ಹೊರನಾಡಿನ ಕನ್ನಡಿಗ, ಹವ್ಯಾಸಿ ಪತ್ರಕರ್ತ. ಒಂದು ದಿನ ನನಗಾತನ ಆತ್ಮೀಯ ಮನವಿ ಪತ್ರ ಬಂತು. ಅದರ ಸಾರಾಂಶ ಆತ ಮಾಡಿಸಿಕೊಂಡ ಹೃದಯ ಶಸ್ತ್ರಚಿಕಿತ್ಸಾ ಅನುಭವ ಕಥನ ಜನಪ್ರಿಯ ಮಾಸಿಕ ಮಸ್ತೂರಿಯಲ್ಲಿ ಪ್ರಕಟವಾಗಿ ಅಪಾರ ಜನಮನ್ನಣೆ ಗಳಿಸಿತ್ತು. ಆತ ಅದನ್ನೇ ವಿಸ್ತರಿಸಿ ಪುಸ್ತಕ ಮಾಡುವ ಯೋಚನೆಯಲ್ಲಿದ್ದ. ಹಲವು ಪರಿಚಿತರನ್ನು ಸಂಪರ್ಕಿಸಿದಂತೆ ಪ್ರಕಟಣ ಪೂರ್ವ ಸಹಾಯ ಕೋರಿ ನನಗೂ ಆತನ ಪತ್ರ ಬಂದಿತ್ತು. 2-3 ತಿಂಗಳೊಳಗೆ ಪೂರ್ಣಗೊಳ್ಳುವ ಯೋಜನೆ ಎಂದೇ ಆತ ಹೇಳಿದ್ದರಿಂದ ನಾನು ನಿರ್ಯೋಚನೆಯಲ್ಲಿ 10 ಪ್ರತಿಗಳಿಗೆ ಮುಂಗಡ ಮನಿ ಆರ್ಡರ್ ಮೂಲಕ ಕಳಿಸಿದೆ. ರಸೀದಿ ಬಂತು. ತಿಂಗಳುಗಳು 2 ಅಲ್ಲ 12 ಆಗಿ ವರ್ಷವೇ ಉರುಳಿದರೂ ಪುಸ್ತಕ ಬಾರದಾಗ ಒಂದು ಸವಿನಯ ನೆನಪಿನೋಲೆ ಬರೆದೆ. ಪುಸ್ತಕ ಏನಾಯಿತು? ಎಂದು ಪ್ರಕಟವಾದೀತು? ಚುರುಕಾಗಿಯೇ ಆತನಿಂದ ಉತ್ತರ ಬಂತು. ಕ್ಷಮಿಸಿ, ಅನಿವಾರ್ಯ ಕಾರಣಗಳಿಂದ ನಿಧಾನವಾಗಿದೆ, ಸದ್ಯದಲ್ಲೇ ಬರಲಿದೆ. ಮತ್ತೆ ತಾಳುವಿಕೆಗಿಂತ ಅನ್ಯ ತಪವಿಲ್ಲ ಎಂದು ಕಾದು ಕುಳಿತೆ. ವರ್ಷಗಳು 2 ಕಳೆದಾಗ ತಡೆಯದೆ ಮತ್ತೆ ಸರಳವಾಗಿ ಬರೆದೆ. ಕಾರಣ ಏನೇ ಇರಲಿ, ನನ್ನ ಮುಂಗಡ ಮರಳಿಸಿ ಪುಸ್ತಕ ಬಂದಾಗ ತಿಳಿಸಿ ವ್ಯಾಪಾರಿ ನಿಯಮದಂತೆ ಹಣ ಕೊಟ್ಟು ಕೊಳ್ಳುವೆ. 2 ವರ್ಷಗಳ ಹಿಂದೆ ನಾನು ಮನಿ ಆರ್ಡರ್ನಲ್ಲಿ ಕಳಿಸಿದಷ್ಟೇ ಮೊತ್ತ ಮುಂಬೈ ಚೆಕ್ ಮೂಲಕ ಬಂತು. ಜೊತೆಗೆ ವಿನಯದ ಮುಖವಾಡ ಹರಿದು ಬೆಳವಾಡಿಯ ವಕ್ರ ಹಲ್ಲು ಸಣ್ಣ ಚೀಟಿ ಬರಹದಲ್ಲಿ ಹೊರಚಾಚಿತ್ತು. ನಿಮ್ಮ ವ್ಯಾಪಾರಿ ಬುದ್ಧಿ ಕಂಡು ಬೇಸರವಾಯಿತು. ನಾನು ಚೆಕ್ ವಟಾಯಿಸಿದ ಮೇಲೆ ಪತ್ರಿಸಿದೆ. ನನ್ನ ವ್ಯಾಪಾರಿ ಬುದ್ಧಿಯನ್ನು ಜಾಗೃತಗೊಳಿಸಿದ್ದಕ್ಕೆ ಕೃತಜ್ಞತೆಗಳು. ಪುಸ್ತಕ ಪ್ರಕಟವಾದ ಮೇಲೆ ಹೇಗೂ ವ್ಯಾಪಾರಿ ಒಟ್ಟ ಸಿಗುತ್ತಿದ್ದ ಪುಸ್ತಕಕ್ಕೆ ಪ್ರಕಟಣಾ ಪೂರ್ವ ಹಣ ಕೊಟ್ಟಾಗ ನನ್ನ ವ್ಯಾಪಾರಿ ಬುದ್ಧಿಯ ನಿಂದೆಯಾಗಿತ್ತು. ಎರಡೆರಡು ನೆನಪಿನೊಳಗೆ ಬರೆದು ಪುಸ್ತಕ ಬಾರದಾಗ ಸಹಿಸಿಕೊಂಡಾಗ ನನ್ನ ವ್ಯಾಪಾರಿ ಬುದ್ಧಿಗೆ ಮಂಕು ಬಡಿದಿತ್ತು. ಮುಂಗಡ ವಾಪಸ್ಸು ಕೇಳಿದಾಗಲೂ ನಿಮ್ಮ ಅನುಕೂಲ ವಿಚಾರಿಸಿಕೊಂಡು ಮುಂದೆಂದಾದರೂ ಪುಸ್ತಕ ಬಂದರೂ ಕೊಳ್ಳುವೆನೆಂದಾಗ ವ್ಯಾಪಾರಿ ಬುದ್ಧಿ ಗೈರು ಹಾಜರೇ ಆಗಿತ್ತು. ಈಗ ನೀವೇ ಎಚ್ಚರಿಸಿದ್ದರಿಂದ ಕೇಳುತ್ತಿದ್ದೇನೆ. 2 ವರ್ಷ ನನ್ನ ದುಡ್ಡು ಇಟ್ಟುಕೊಂಡಿದ್ದಿರಲ್ಲ, ಅದರ ಬಡ್ಡಿ ಎಲ್ಲಿ ಸ್ವಾಮಿ? ಹೊರನಾಡಿನ ಚೆಕ್ ವಟಾಯಿಸಿದ್ದರ ವೆಚ್ಚ ಯಾರು ಕೊಡ್ತಾರೆ ಸ್ವಾಮಿ? ಶುದ್ಧ ಬುದ್ಧಿಯವರಾದ ನೀವು ಅಷ್ಟು ಮಾಡಿದರೆ ನಾನು ಆಭಾರಿಯಾಗಿರುತ್ತೇನೆ. ಆನಂದ ಕುಮಾರ ಬೆಳವಾಡಿಯಿಂದ ಮತ್ತೆ ಹಣವೂ ಬರಲಿಲ್ಲ, ಪತ್ರವೂ ಬರಲಿಲ್ಲ. ನಿಮಗೇನು ನಷ್ಟ? 1991 ಹತಾಶ ಗಿರಾಕಿ ನನಗೆ ಪತ್ರ ಬರೆದ. ಪ್ರಿಯರೇ, ನಾನು ಈ ಕಾಗದ ನಿಮಗೆ ಬರೆಯಬೇಕಾಗಿರಲಿಲ್ಲ, ಆದರೂ ನನ್ನ ಅನಿಸಿಕೆಯನ್ನು ತಿಳಿಸಲೇಬೇಕೆಂದು ತೊಡಗಿದ್ದೇನೆ. ಓದಿ ಹರಿದು ಬಿಸಾಡಿಬಿಡಿ. ನಾನು ನಿಮ್ಮ ಅಂಗಡಿಯಿಂದ 27/11/1991 ಬರೇ 49 ರೂಪಾಯಿ ಪುಸ್ತಕ ತಕ್ಕೊಂಡಿದ್ದೆ. ಅದರಲ್ಲಿ ಕೆಲವನ್ನು ಬದಲಾಯಿಸಿ ಕೊಡಬೇಕೆಂದು 5-6 ದಿನಗಳ ನಂತರ ನಿಮ್ಮಲ್ಲೇ ಕೇಳಿದೆ. ನೀವು ಒಪ್ಪಲಿಲ್ಲ. ಅದಕ್ಕೆ ನೀವು ಕೊಟ್ಟ ಕಾರಣ ಎಲ್ಲರೂ ವಾಪಸ್ ಕೊಡಬಹುದು ಎಂಬುದು. ಎಲ್ಲರೂ ತಕ್ಕೊಳ್ಳುವುದು ವಾಪಸ್ ಕೊಡಲಿಕ್ಕೆ ಎಂದು ಹೇಗೆ ಗ್ರಹಿಸಿದಿರೋ ಗೊತ್ತಾಗಲಿಲ್ಲ. ಒಂದೊಂದು ಸಂದರ್ಭದಲ್ಲಿ ಮಾತ್ರ ಹಾಗೆ ಮಾಡಬೇಕಾಗುತ್ತದೆ ಅಷ್ಟೇ. ಒಂದು ಉದಾಹರಣೆ ಕೊಡುತ್ತಿದ್ದೇನೆ. ನಾನು 24/1991 ಶ್ರೀರಾಮ ಹಾರ್ಡ್ವೇರ್ನವರಿಂದ 3,500 ರೂಪಾಯಿಯ ಸ್ಪ್ರಿಂಕ್ಲರ್ ಸಾಮಾನು ತಕ್ಕೊಂಡಿದ್ದೆ. ಅದನ್ನು ತೋಟಕ್ಕೆ ಹಾಕಿರಲಿಲ್ಲ. ಈಗ ಹಾಕಬೇಕಾದ ಕೆಲವು ಸಾಮಾನು ಬದಲಾಯಿಸುವ ಅಗತ್ಯ ಕಂಡಿತು. ಅಂಗಡಿಯವರನ್ನು ಕೇಳಿದೆ, ಒಪ್ಪಿದರು. ಅದರಲ್ಲಿ 476 ರೂಪಾಯಿಯ ಸಾಮಾನು ವಾಪಸ್ಸು ಕೊಟ್ಟು 240 ರೂಪಾಯಿಯ ಸಾಮಾನು ತೆಗೆದುಕೊಂಡೆ. ಮತ್ತೆ ಬಾಕಿ ಹಾಗೆ ಇರಲಿ, ಮುಂದೆ ಸಾಮಾನು ಕೊಂಡು ಹೋಗುವೆನೆಂದು ಹೇಳಿದೆ. ಆದರೆ ಅವರು ಅದಕ್ಕೊಪ್ಪದೆ ಈಗಲೇ ನೀವು ರೂಪಾಯಿ ಕೊಡಿರಿ, ತಗೊಳ್ಳಿ, ತೆಗೆದುಕೊಳ್ಳಿ, ಈಗ ವ್ಯತ್ಯಾಸ ಇರುವ 236 ರೂಪಾಯಿ ವಾಪಸ್ಸು ತೆಗೆದುಕೊಂಡು ಹೋಗಿ ಎಂದು ನಗುಮುಖದಲ್ಲೇ ವಾಪಸ್ಸು ಕೊಟ್ಟರು. ಇನ್ನು ನನಗೆ ಸಾಮಾನು ಬೇಕಾದಾಗ ಬೇರೆ ಅಂಗಡಿಗೆ ಹೋದೇನೋ? ನೀವೇ ಗ್ರಹಿಸಿ. ಇದು ಗಿರಾಕಿಗಳನ್ನು ಹಿಡಿದಿಟ್ಟುಕೊಳ್ಳುವ ಕ್ರಮ. ನಾನು ಅದಕ್ಕೆ ಹೀಗೆ ಉತ್ತರಿಸಿದೆ, ನೀವು 5-6 ದಿನಗಳ ನಂತರ ಬದಲಾಯಿಸಿ ತಂದ ಪುಸ್ತಕಗಳನ್ನು ಸ್ಪ್ರಿಂಕ್ಲರ್ ಸಾಮಾನಿನ ತಪ್ಪು ಹೋಲಿಕೆ ಕೊಟ್ಟು ಸಮಸ್ಯೆ ವಿಶ್ಲೇಷಿಸಿದ್ದೀರಿ. ಯಂತ್ರ ಸಾಮಗ್ರಿಗಳಂಥವು ಬಳಕೆಯಾಗದೆ 1 ವಾರದ ಮಟ್ಟಿಗೆ ಹೊರಗಿದ್ದು ಬಂದರೆ ವ್ಯತ್ಯಾಸವೇನೂ ಆಗದು. ಆದರೆ ಒಮ್ಮೆ ನೀವು ಆ ಸಾಮಗ್ರಿಯನ್ನು ಬಳಸಿ ಅದರಲ್ಲಿ ತಯಾರಿಯ ದೋಷವೇನೂ ಇಲ್ಲದಿದ್ದರೂ ಕಳಚಿ ವಾಪಸ್ಸು ಮಾಡಲು ಹೋದರೆ ಯಾರಾದರೂ ಹಿಂತೆಗೆದುಕೊಂಡಾರೆ? ಪುಸ್ತಕಗಳ ಬಳಸುವಿಕೆ ಇತರ ಸಾಮಗ್ರಿಗಳಂತಲ್ಲ. ಹಾಗಾಗಿಯೇ ನನ್ನಲ್ಲಿ ಗಿರಾಕಿಗಳಿಗೆ ಒಳಬಂದು ಸ್ವತಃ ಪುಸ್ತಕ ಆರಿಸಲು ಅವಕಾಶ ಕಲ್ಪಿಸಿದ್ದೇನೆ. ಆದರೂ ಕೊಂಡವರು ಅದೇ ದಿನ ಮರಳಿ ತಂದಾಗ ಬದಲಾಯಿಸಿಯೂ ಕೊಟ್ಟಿದ್ದೇನೆ. ಇದಕ್ಕಿಂತ ಹೆಚ್ಚಿಗೆ ಅವಕಾಶ ಕೊಟ್ಟರೆ ನನ್ನದು ಮಾರಾಟದ ಅಂಗಡಿ ಹೋಗಿ ಗ್ರಂಥಾಲಯ ಆಗುವ ಅಪಾಯವಿದೆ. ಪತ್ರ ಬರೆಯುವಷ್ಟು ಮುಂದುವರಿದ ನಿಮ್ಮ ನೋವು ನನಗೆ ತಿಳಿಯುತ್ತದೆ. ಆದರೆ ಸಾರ್ವಜನಿಕರೊಡನೆ ವ್ಯವಹರಿಸಬೇಕಾದ ನನ್ನ ಕಷ್ಟ ಸೂಕ್ಷ್ಮವಾಗಿಯಾದರೂ ನಿಮಗೆ ತಿಳಿಯಲಿ ಎಂದಿಷ್ಟು ಬರೆದಿದ್ದೇನೆ. ಮುಂದೆ ಇಂಥ ಪ್ರಸಂಗ ಬಾರದಂತೆ ಎಚ್ಚರಿಕೆಯೊಡನೆ ನೀವು ನನ್ನಲ್ಲಿ ಸದಾ ಬರುತ್ತಲೂ ಇರಬೇಕು ಎಂದು ಆಶಿಸುತ್ತೇನೆ. ಅವರಿಂದ ಉತ್ತರ ಬರಲಿಲ್ಲ. ಮುಂದೆ ಅವರು ನನ್ನ ಅಂಗಡಿಗೆ ಬರುತ್ತಿದ್ದರೋ ಎಂದು ತಿಳಿಯಲಿಲ್ಲ. ಹುಂಡಿಗೆ ಹಣ. ಮನಿ ಆರ್ಡರ್ ಫಾರ್ಮ್ ತುಂಬುವಲ್ಲಿ ವಿದ್ಯಾವಂತರು ಸೋಲುತ್ತಾರೆ ಎನ್ನುವುದಕ್ಕೆ 18/12/1984 ತಾರೀಕು ಹೊತ್ತ ಮನಿ ಆರ್ಡರ್ನ ಕತೆ ನೋಡಿ. ರೂಪಾಯಿ 40 ಬಂತು. ಸಂದೇಶದ ಸ್ಥಳದಲ್ಲಿ ಬ್ರಹ್ಮಶ್ರೀ ಬಾಲಶಾಸ್ತ್ರಿ ರಾವಜಿ ಶಾಸ್ತ್ರಿ ಕ್ಷೀರಸಾಗರ ಪ್ರಣೀತರವರ ಸಾರ್ಥ ಷೋಡಶ ಸಂಸ್ಕಾರ ರತ್ನಮಾಲಾ ಎಂಬ 2 ಪುಸ್ತಕಗಳನ್ನು ಕಳುಹಿಸಿಕೊಡಿ. 40 ರೂಪಾಯಿಗಳನ್ನು ಮನಿ ಆರ್ಡರ್ ಮಾಡಿದ್ದೇವೆ. ಮಿಕ್ಕ ಹಣವನ್ನು ಕಟ್ಟಿ ಪುಸ್ತಕ ಬಿಡಿಸಿಕೊಳ್ಳುತ್ತೇವೆ. ಖಂಡಿತ ಕಳಿಸಿಕೊಡಿ. ಇತಿ ಗುರುಸ್ವಾಮಿಗಳು. ಫಾರಂನ ಕಳಿಸಿದವರ ವಿಳಾಸದ ಜಾಗದಲ್ಲಿ ಕೇವಲ ಶ್ರೀಮಠ ಎಂದಷ್ಟೇ ನಮೂದಿಸಿದ್ದರು. ಬಹುಶಃ ಮನಿ ಆರ್ಡರ್ ಹೊರಟ ಊರಿನಲ್ಲಿ ಆ ಮಠ ಏಕೈಕವೂ ಖ್ಯಾತವೂ ಇದ್ದಿರಬೇಕು. ಹಾಗಾಗಿ ಅಂಚೆ ಗುಮಾಸ್ತೆ ವಿಳಾಸದ ವಿವರಗಳಿಗೆ ಗಮನ ಕೊಡದೆ ಕಳಿಸಿದ್ದಿರಬೇಕು. ಸುಮ್ಮನೆ ಕಾಯುವುದೊಂದೇ ನನಗುಳಿದ ದಾರಿ. ಮರುದಿನ ಅದೇ ಮಠದಿಂದ ಪ್ರತ್ಯೇಕ ಅಂಚೆಯಲ್ಲಿ ಲಕೋಟೆಯೊಂದು ಬಂತು. ಹಾಗೆಂದು ಲಕೋಟೆ ಮೇಲೆ ಕಳಿಸಿದವರ ಕುರಿತ ಯಾವ ನಮೂದುಗಳೂ ಇರಲಿಲ್ಲ. ಹೆಚ್ಚೇಕೆ ಇಲಾಖೆಯ ಮುದ್ರೆಯೂ ಸ್ಪಷ್ಟವಿರಲಿಲ್ಲ. ಒಳಗೆ ಖಾಲಿ ಕಾಗದದ ಮೇಲೆ ಒಕ್ಕಣೆ ಹೀಗಿತ್ತು: ಮತ್ತದೆ ಶ್ರೀ ಗುರು ಡಾಮ್ ಡಾಮ್ ಡಾಮ್ ಸ್ವಾಮಿನಾಮ್ ಸನ್ನಿಧಾನೇನ ಬ್ರಹ್ಮಶ್ರೀ ಬಾಲಶಾಸ್ತ್ರಿ ಇತ್ಯಾದಿ. ಪುಸ್ತಕವನ್ನು ಕಳುಹಿಸಿಕೊಡುತ್ತಿರುವುದಾಗಿ ನಂಬಿ ರೂಪಾಯಿ 40 ಎಂಬುವ ಮಾಡಿರುತ್ತೇವೆ. ಖಂಡಿತ ಆದಷ್ಟು ಬೇಗನೆ ಕಳುಹಿಸಿಕೊಡಿ. ಹರಸಿ ಕಳುಹಿಸಿದ ವೇದೋಕ್ತ ಮಹಾಶೀರ್ವಾದಗಳು. ಮತ್ತೆ ಕಾಯುವುದೊಂದೇ ನನಗಿದ್ದ ದಾರಿ. 7/1985 ಅಂದರೆ ಸುಮಾರು 3 ಕಳೆದು ಅವರಿಂದ ಒಂದು ಕಾರ್ಡ್ ನೆನಪಿನ ಒಲೆ ಬಂತು. ಅದರಲ್ಲಿ ಹಾಸನ ಜಿಲ್ಲೆಯ ಹಳ್ಳಿ ಮೂಲೆಯ ಶ್ರೀಮಠದ ಮೊಹರಿತ್ತು. ಮರುಟಪಾಲಿಗೆ ಪುಸ್ತಕ ಕಳಿಸುತ್ತಾ ನನ್ನ ವಿಳಂಬಕ್ಕೆ ವಿವರಣಾ ಪತ್ರವನ್ನು ಬರೆದೆ. 3 ಅಲ್ಲದಿದ್ದರೆ ಅವರ ಹಣ ದೇವರ ಹುಂಡಿಗೆ ಬಿದ್ದ ಹಣದಂತೆ ಆಗುತ್ತಿತ್ತು ಎನ್ನುವುದನ್ನು ನನ್ನ ತೃಪ್ತಿಗಾಗಿ ನಿವೇದಿಸಿಕೊಂಡೆ. ಮುದ್ರಾಧಾರಣೆ. ನಾನು ಅತ್ರಿಯಲ್ಲಿ ಮಾರಿದ ಪುಸ್ತಕಗಳಿಗೆಲ್ಲ ಪ್ರಕಾಶಕರ ಹೆಸರಿನ ಬಲಮೂಲೆಯಲ್ಲಿ ನಮ್ಮ ಮಳಿಗೆಯ ರಬ್ಬರ್ ಮೊಹರನ್ನು ಒತ್ತುವ ಅಭ್ಯಾಸ ಇಟ್ಟುಕೊಂಡಿದ್ದೆ. ಅದಕ್ಕೆಂಬಂತೆ 14/11/1995 ಉದಯವಾಣಿಯಲ್ಲಿ ಮಣಿಪಾಲದ ಎಸ್ ಶ್ರೀನಿವಾಸ ಎಂಬುವರು ಬರೆದ ಪತ್ರದ ಸಾರಾಂಶ ನೋಡಿ. ನಾವು ದುಡ್ಡು ಕೊಟ್ಟು ಖರೀದಿಸುವ ಪುಸ್ತಕಗಳ ಮೇಲೆ ಮಾರಾಟ ಮಾಡುವ ಅಂಗಡಿಯವರ ಮುದ್ರಾಧಾರಣೆ ಎಷ್ಟು ಸರಿ? 30/11/1995 ಪ್ರಕಟವಾದ ನನ್ನ ಉತ್ತರ ಹೀಗಿತ್ತು: ನಾನು ಒಬ್ಬ ಪುಸ್ತಕ ವ್ಯಾಪಾರಿ. ನಾನು ಮಾರುವ ಪುಸ್ತಕಗಳಿಗೆ ಆದಷ್ಟು ಸಣ್ಣದಾಗಿ ನನ್ನ ಮುದ್ರೆಯನ್ನು ಒತ್ತುತ್ತೇನೆ. ಆದರೆ ಕೊಳ್ಳುಗರ ವಿರೋಧವಿದ್ದರೆ ಖಂಡಿತ ಒತ್ತುವುದಿಲ್ಲ. ಮುದ್ರಾಧಾರಣೆ ಬಗ್ಗೆ ನನ್ನ ಕೆಲವು ಅನಿಸಿಕೆಗಳು ಹೀಗಿವೆ: ಲೇಖಕ ಮತ್ತು ಓದುಗರ ನಡುವೆ ಮುದ್ರಕ ಮತ್ತು ಪ್ರಕಾಶಕರಷ್ಟೇ ಅನಿವಾರ್ಯ ಕೊಂಡಿ ಮಾರಾಟಗಾರ. ಆ ಎರಡು ಮಧ್ಯವರ್ತಿಗಳಿಗೆ ಅಚ್ಚಿನಲ್ಲೇ ಜಾಹೀರಾತು ದೊರೆಯುವುದು ಸರಿಯಾದರೆ ಮಾರಾಟಗಾರನಿಗೆ ಮುದ್ರೆಯ ಮೂಲಕ ಸಣ್ಣ ಪಾಲು ಯಾಕಿರಬಾರದು? ಕೆಲವು ಪುಸ್ತಕಗಳ ತಯಾರಿಯಲ್ಲಿ ದೋಷಗಳನ್ನು ಸುಳಿರುತ್ತವೆ. ಇವನ್ನು ಅರಿವಿಲ್ಲದೆ ಮಾರಿರುತ್ತೇವೆ. ಕೆಲವೊಮ್ಮೆ ಕೊಳ್ಳುಗರು ಎಷ್ಟೋ ಕಾಲದ ಮೇಲೆ ತಪ್ಪನ್ನು ಗುರುತಿಸುವುದಿದೆ. ಹಾಗೆ ಮರಳಿಸಿದಾಗಲೂ ನನ್ನ ಜವಾಬ್ದಾರಿಯನ್ನು ಎಚ್ಚರಿಸುವಲ್ಲಿ ಮುದ್ರೆ ಸಹಕಾರಿ. ನಾನು ಪುಸ್ತಕಗಳಿಗೆ ಉಚಿತ ಬದಲಿ ಪ್ರತಿ ಕೊಟ್ಟಿದ್ದೇನೆ, ಮುಂದಕ್ಕೂ ಕೊಡುತ್ತೇನೆ. ಗಮನಿಸಿ, ಇಲ್ಲಿ ಪುಸ್ತಕ ಬದಲಿಗೆ ಕೇಳುವವರು ನನಗೆ ಅಪರಿಚಿತರಿರಬಹುದು ಮತ್ತು ನಾನು ಕೊಟ್ಟ ಬಿಲ್ಲು ಕಳೆದುಕೊಂಡಿರಲೂಬಹುದು. ಹಣ ಹೆಣ್ಣಿನಂತೆ ಪುಸ್ತಕವೂ ಖಾಸಗಿ ಸೊತ್ತು ಎನ್ನುತ್ತದೆ ಸುಭಾಷಿತ. ಅದನ್ನು ಕೊಟ್ಟು ಕಳೆದುಕೊಳ್ಳುವುದಕ್ಕಿಂತ ಮುದ್ರೆಯಾಧಾರದ ಮೇಲೆ ಎರವಲಾಚಿಯನ್ನು ಅತ್ತ ತಳ್ಳಿ ಸೊತ್ತುಳಿಸಿಕೊಳ್ಳುವ ಅವಕಾಶ ಕ್ಷೇಮಕರ ಅಲ್ಲವೇ? ಪುಸ್ತಕದ ಗುಣಮಟ್ಟದೊಡನೆ ಮುದ್ರೆ ಮಾರಿದಾತನಿಗೆ ಪ್ರಚಾರ ಲಾಭ ತರುವಂತೆಯೇ ಅವಗುಣದೊಡನೆ ನಷ್ಟ ತರುವುದೂ ಇದೆ. ನಿರಾಕರಣ ಜಯಪ್ರಕಾಶ ಮಾವಿನಕುಳಿ ಬರೆದ ನಾಟಕಕ್ಕೆ ಕಾನೂನು ತಡೆ ಬಂದಾಗ ನನ್ನಿಂದ ಮಾರಿ ಹೋದಷ್ಟೂ ಪ್ರತಿಗಳನ್ನು ಪೊಲೀಸರು ನನ್ನ ಮುದ್ರೆ ಆಧಾರದಲ್ಲೇ ಗುರುತಿಸಿ ವಶಪಡಿಸಿಕೊಳ್ಳುವಲ್ಲಿ ಶಕ್ತರಾಗಿದ್ದರು. ಹಳ್ಳಿಯ ಪುಸ್ತಕ ಪ್ರೇಮಿಯೊಬ್ಬರು ನನ್ನಲ್ಲಿ ಕೊಂಡ ಪುಸ್ತಕ ಚೀಲಕ್ಕೆ ಸೇರಿಸಿ ಇನ್ನೊಂದು ಮಳಿಗೆಗೆ ಹೋಗಿದ್ದರು. ಅಲ್ಲಿನ ವ್ಯಾಪಾರಿಯ ಗೃದ್ರ ದೃಷ್ಟಿಗೆ ಇವರ ಚೀಲದೊಳಗಿನ ಪುಸ್ತಕ ತಮ್ಮ ಅಂಗಡಿಯದೇ ಕಳ್ಳಮಾಲಿರಬೇಕೆಂದು ಗುಮಾನಿ ಬಂತಂತೆ. ಆಗ ಇವರನ್ನು ಬಚಾಯಿಸಿದ್ದು ನನ್ನ ಅಂಗಡಿಯ ಮುದ್ರೆ. ಮುದ್ರೆ ಕಳೆದುಕೊಂಡು ಶಕುಂತಲೆಯ ವೇದನೆ ಹಾರೈಸದಿರಿ. ಮುಂದುವರಿಯಲಿದೆ.